ಯಾಕೆ ನಿರ್ಧಯನಾದಿಯೋ ಹರಿ ಹರಿ ಯಾಕೆ ನಿರ್ಧಯನಾದಿಯೋ ಹರಿಯೇ ಯಾಕೆ ನಿರ್ಧಯನಾದಿಯೋ ಹರಿಯೇ ಯಾಕೆ ನಿರ್ಧಯನಾದಿಯೋ ಹರಿಯೇ ಶ್ರೀಕಾಂತ ಎನ್ನ ಮೇಲೆ ಎಳ್ಳಿಷ್ಟು ನಯವಿಲ್ಲ ಯಾಕೆ ನಿರ್ಧಯನಾದಿಯೋ ಹರಿಯೇ ಶ್ರೀಕಾಂತ ಎನ್ನ ಮೇಲೆ ಎಳ್ಳಿಷ್ಟು ನಯವಿಲ್ಲ ಯಾಕೆ ನಿರ್ಧಯನಾದಿಯೋ ನಿರ್ಧಯನಾದಿಯೋ ಹರಿಯೇ ಶ್ರೀಕಾಂತ ಎನ್ನ ಮೇಲೆ ಎಳ್ಳಿಷ್ಟು ನಯವಿಲ್ಲ ಯಾಕೆ ನಿರ್ಧಯನಾದಿಯೋ ಶಂಕಟು ಕಂಬದಲ್ಲಿ ನರ ಹರಿಯೆ ನೀ ಬಂದು ಇಂಕದ ಪ್ರಹ್ಲಾದನ ಅಪ್ಪಿಕೊಂಡಿ ಶಂಕಟು ಕಂಬದಲ್ಲಿ ನರ ಹರಿಯೆ ನೀ ಬಂದು ಇಂಕದ ಪ್ರಹ್ಲಾದನ ಅಪ್ಪಿಕೊಂಡಿ ಮಂಗಳ ಪದವೀಟು ಆ ಜನ್ಮ ಶಲಗಿರಿ ಮಂಗಳ ಪದವೀಟು ಆ ಜನ್ಮ ಶಲಗಿರಿ ಬಂಗಾರು ಎಷ್ಟು ಕೊಟ್ಟನು ಬಂಗಾರು ಎಷ್ಟು ಕೊಟ್ಟನು ಎನ್ನೋ ಹರಿಯೇ ಯಾಕೆ ನಿರ್ಧಯನಾದಿಯೋ ಬಂಗಾರು ಎಷ್ಟು ಕೊಟ್ಟನು ಎನ್ನೋ ಹರಿಯೇ ಯಾಕೆ ನಿರ್ಧಯನಾದಿಯೋ ಅಜಾಮಿಳನು ಅಣ್ಣನು ವಿಭೀಷಣನು ತಮ್ಮನು ಅಜಾಮಿಳನು ಅಣ್ಣನು ವಿಭೀಷಣನು ತಮ್ಮನು ನಿಜ ರೂಪಾಂಗದ ನಿನ್ನ ಕೊಮ್ಮಗನು ಅಜಾಮಿಳನು ಅಣ್ಣನು ವಿಭೀಷಣನು ತಮ್ಮನು ನಿಜ ರೂಪಾಂಗದ ನಿನ್ನ ಕೊಮ್ಮಗನು ಇವರೆಲ್ಲ ಹಿತರೇನೋ ನಾ ನಿನಗೆ ಅನ್ಯನೋ ಇವರೆಲ್ಲ ಹಿತರೇನೋ ನಾ ನಿನಗೆ ಅನ್ಯನೋ ನ್ಯಾಯಮಲವೇ ತಂದೆ ನ್ಯಾಯಮಲವೇ ತಂದೆ ಪುರಂದರ ವಿಠಲ ಪುರಂದರ ವಿಠಲ ಪುರಂದರ